ಕಲಿಯದಲ್ಲಿಗ ತಡೆಯುವ ಕಲಿಯದಲ್ಲಿಗ ಪಥಕ್ಕೆ ಮಂಗಲವೀಯಲಿ ಈಶ್ವರನು ಪಥಕ್ಕೆ ಮಂಗಲವೀಯಲೀಶ್ವರನು ಎಲೆ ಜಗದ್ಗುರು ನಿನ್ನ ಲೀಲೆಯ ನೆಲೆಯ ಬಲ್ಲವರಾರು ತಡೆಯುವ ಕಲಿಯದಲ್ಲಿಗ ಪಥಕ್ಕೆ ಮಂಗಲವೀಯಲೀಶ್ವರನು ದುರುಳ ನೆತ್ತರಕಾರೀ ಕೆಡದಿರೆ ಸೊಡರು ಪ್ರಜ್ವಲಿಸೇ ಮರಳಿ ಮನದೇ ಗುಲದಿ ಜ್ಞಾನದ ಸೊಡರು ಪ್ರಜ್ವಲಿಸೇ ಹರಿಯ ಶಸ್ತ್ರಾಘಾತ ದಿನದಲ್ಲಿ ದುರುಳ ನೆತ್ತರಕಾರಿ ಕೆಡದಿರೆ ಮರಳಿ ಮನದೆ ಗುಲದಿ ಜ್ಞಾನದ ಸೊಡರು ಪ್ರಜ್ವಲಿಸೆ ಗುರು ಗೋಪಿಗ ಗುರು ಬೆಡೆಗೆ ಮರಳಿ ಸೈದಯದೆ ಮರುಗುತಿಗ ಗುರು ಬೆಡೆಗೆ ಮರಳಿ ಸೈದಯದಿ ಕೇಳುವೈವ ಸ್ವತನು ಕೇಳುವೆನು ಬಂದಿರುವ ಇದುವರೆಗೂ ಗುರುದಕ್ಷಿಣೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಭವ್ಯಶ್ರೀ ಕುಲಕುಂದ, ಮದ್ದಳೆ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್. ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ಕೃಷಿ ಮಾಹಿತಿ. ಗೋಡಂಬಿ ಒಂದು ವಾಣಿಜ್ಯ ಬೆಳೆ. ಹೆಚ್ಚು ಪ್ರೋಟೀನ್, ಕಡಿಮೆ ಪ್ರಮಾಣದ ಶರ್ಕರ ಹೊಂದಿರುವ ಗೋಡಂಬಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದೆ. ಸಾಮಾನ್ಯ ರೈತನ ಕೈಗೆಟುಕುವ, ಕೈತುಂಬ ಹಣ ತರುವಂತಹ ವಿಶಿಷ್ಟ ಬೆಳೆ ಈ ಗೋಡಂಬಿ. ಸಾಮಾನ್ಯವಾಗಿ ಬೇರಾವ ಬೆಳೆಯೂ ಬೆಳೆಯದಂತಹ ಭೂಮಿಯಲ್ಲೂ ಗೋಡಂಬಿಯನ್ನ ಬೆಳೆಯಲು ಸಾಧ್ಯ. ಗೋಡಂಬಿಗೆ ಯಾವುದೇ ನೀರಾವರಿ ಮತ್ತು ಉಪಚಾರ ಬೇಕಿಲ್ಲ. ಇತರೆ ತೋಟದ ಬೆಳೆಗಳಿಗೆ ಬೇಕಾದಷ್ಟು ಕಾರ್ಮಿಕರು ಬೇಕಿಲ್ಲ. ಅಷ್ಟೇ ಅಲ್ಲದೆ ಅತ್ಯಂತ ಸುಲಭವಾಗಿ ಮಾರುಕಟ್ಟೆಯೂ ದೊರೆಯುತ್ತೆ ಮತ್ತು ಗೋಡಂಬಿ ಸಂಸ್ಕರಣಾ ಉದ್ಯಮಗಳು ಸುಮಾರು 2-3 ಲಕ್ಷ ಜನರಿಗೆ ಉದ್ಯೋಗಾವಕಾಶವನ್ನು ಕೂಡ ಕಲ್ಪಿಸಿಕೊಡುತ್ತೆ. ನಮ್ಮ ದೇಶದಲ್ಲಿ ಗೋಡಂಬಿಯನ್ನು ಸುಮಾರು 9.91 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ ಮತ್ತು 6.92 ಲಕ್ಷ ಟನ್ ಕಚ್ಚಾ ಗೋಡಂಬಿ ಬೀಜವನ್ನು ಉತ್ಪಾದಿಸಲಾಗುತ್ತೆ. ಇದಕ್ಕೆ ಬೆಳೆಯುತ್ತಿರುವಂತಹ ಬೇಡಿಕೆಯನ್ನು ಗಮನಿಸಿದರೆ ಇದರ ಉತ್ಪಾದನೆ ತೀರಾ ಕಡಿಮೆನೆ ಅನ್ಬಹುದು. ಸದ್ಯ ಭಾರತದಲ್ಲಿ 20 ಲಕ್ಷ ಟನ್ ಗೋಡಂಬಿ ಬೀಜ ಸಂಸ್ಕರಣೆ ಮಾಡುವಷ್ಟು ಸಾಮರ್ಥ್ಯವಿರುವ ಕೈಗಾರಿಕಾ ಘಟಕವನ್ನು ಕೂಡ ಸ್ಥಾಪಿಸಲಾಗಿದೆ. ಈ ಗೋಡಂಬಿಯಲ್ಲಿ ಬೇರೆ ಬೇರೆ ತಳಿಗಳಿವೆ. ನಮ್ಮ ಕರ್ನಾಟಕಕ್ಕೆ ಶಿಫಾರಸು ಮಾಡಲಾಗುವಂತಹ ತಳಿಗಳು ಯಾವುದೆಂದರೆ UN50, NRCC 2, Selection 2, ಭಾಸ್ಕರ, Chintamani 1, ನಮ್ಮ ಉತ್ತರ ಕನ್ನಡಕ್ಕೆ Wengurla 4 ಮತ್ತು Wengurla 7. ಈ ಗೋಡಂಬಿ ಬೆಳೆಯನ್ನು ನಾಟಿ ಮಾಡೋದಾಗಿದ್ದರೆ ಹೆಚ್ಚು ಫಲವತ್ತಾದ ಮಣ್ಣುಗಳಿಗೆ 8 ಮೀಟರ್ × 8 ಮೀಟರ್, ಮಧ್ಯಮ ಮತ್ತು ಹಗುರವಾದ ಮಣ್ಣುಗಳಿಗೆ 7.5 ಮೀಟರ್ × 7.5 ಮೀಟರ್, ಮತ್ತು ಮರಳು ಅಥವಾ ಕಳಪೆ ಅಥವಾ ತುಂಬ ಹಗುರವಾದಂತಹ ಮಣ್ಣುಗಳಿಗೆ 5 ಮೀಟರ್ × 5 ಮೀಟರ್ ದೂರದಲ್ಲಿ 1 × 1 × 1 ಮೀಟರ್ ಉದ್ದ ಅಗಲ ಆಳ ಅಳತೆಯ ಗುಂಡಿಯನ್ನು ತೋಡಬೇಕಾಗತ್ತೆ. ಸಾಲಿನಿಂದ ಸಾಲಿಗೆ ಇರುವಂತಹ ಅಂತರ ಜಾಸ್ತಿ ಇರೋದ್ರಿಂದ ಅಂತರ ಬೆಳೆಯನ್ನು ಬೆಳೆಯಲು ಕೂಡ ಇದು ತುಂಬ ಅನುಕೂಲ ಆಗುತ್ತೆ. ಸಸಿ ನೆಡುವುದಕ್ಕಿಂತ 15-20 ದಿನ ಮುಂಚೆ ಗುಂಡಿಗಳನ್ನು ತೋಡಿ ಸೂರ್ಯನ ಬಿಸಿಲಿಗೆ ಅವುಗಳನ್ನು ಒಡ್ಡಬೇಕು. ಅನಂತರ ಚೆನ್ನಾಗಿ ಕೊಳೆತ 5 ಕೆಜಿ ಕಾಂಪೋಸ್ಟ್ ಗೊಬ್ಬರ ಅಥವಾ 2 ಕೆಜಿ ಕೋಳಿ ಗೊಬ್ಬರ ಅಥವಾ 200 ಗ್ರಾಂ ಶಿಲಾರಂಜಕವನ್ನು ಮೇಲ್ಪದರದ ಮಣ್ಣಿನೊಂದಿಗೆ ಬೆರೆಸಿ ಪ್ರತಿಯೊಂದು ಗುಂಡಿಯನ್ನು ತುಂಬಿಸಬೇಕು. ಗುಂಡಿಯನ್ನು ತೋಡುವಾಗ ಇಳಿಜಾರಿಗೆ ಅಡ್ಡವಾಗಿ ತೋಡಬೇಕು. ಗುಂಡಿಗಳಲ್ಲಿ ಹೆಚ್ಚು ನೀರು ನಿಲ್ಲದಂತೆ ಬಸಿಗಾಲುವೆಯನ್ನು ಕೂಡ ನಿರ್ಮಿಸಬೇಕು. ಸಾಮಾನ್ಯವಾಗಿ ಕಸಿ ಮಾಡಿ 5-10 ತಿಂಗಳು ಬೆಳೆದ ಆರೋಗ್ಯವಂತಹ ಸಸಿಗಳನ್ನು ಪ್ಲಾಸ್ಟಿಕ್ ಕೊಟ್ಟೆಯಿಂದ ಅತ್ಯಂತ ಜಾಗ್ರತೆಯಿಂದ ಅದನ್ನು ತೆಗೆದು ಬೇರಿಗೆ ಅಂಟಿಕೊಂಡಿರುವಂತಹ ಎಲ್ಲ ಮಣ್ಣನ್ನು ಕದಡದೆ ಗುಂಡಿಯ ಮಧ್ಯದಲ್ಲಿ ಮೇಲ್ಭಾಗದ ಮಣ್ಣನ್ನು ತೆಗೆದು ಆ ಭಾಗದಲ್ಲಿಟ್ಟು ನಿಧಾನವಾಗಿ ಅದುಮಬೇಕು. ನೆಡುವಾಗ ಕಸಿ ಕಟ್ಟಿದ ಜೋಡಣೆಯ ಭಾಗವು ಮಣ್ಣಿನ ಮಟ್ಟದಿಂದ ಕನಿಷ್ಠ 1/2 ಅಡಿ ಎತ್ತರದಲ್ಲಿರಬೇಕು. ಗಿಡದ ಆಧಾರಕ್ಕಾಗಿ ಉರುಗೋಲನ್ನು ನೆಟ್ಟು ಗೋಡಂಬಿ ಗಿಡವನ್ನು ಅದರೊಂದಿಗೆ ಸಡಿಲವಾಗಿ ಕಟ್ಟಬೇಕು. ಇದರಿಂದ ಗಾಳಿಯ ಹೊಡೆತದಿಂದ ಕಸಿ ಕಟ್ಟಿದ ಭಾಗವು ತುಂಡಾಗದಂತೆ ನಾವು ನೋಡ್ಕೋಬಹುದು. ನಾಟಿ ಮಾಡಿದ ನಂತರ ಗಿಡದ ಸುತ್ತಲೂ ಮಣ್ಣಿನ ಮೇಲೆ ತರಗೆಲೆಯನ್ನು ಅಥವಾ ಹಸಿ ಸೊಪ್ಪನ್ನು ಹರಡಬೇಕು. ಇದಾದ ನಂತರ ಕಸಿ ಮಾಡಿದ ಭಾಗದ ಕೆಳಗೆ ಬರುವಂಥ ಹೊಸ ಚಿಗುರನ್ನು ಆಗಾಗ ಕತ್ತರಿಸ್ತಾ ಇರಬೇಕು. ಕಸಿ ಕಟ್ಟಿ ಮುಖ್ಯ ಕಾಂಡವು ನೇರವಾಗಿ ಮತ್ತು ಒಂಟಿಯಾಗಿ ಸುಮಾರು 0.75 ಮೀಟರ್ನಿಂದ 1 ಮೀಟರ್ ಎತ್ತರದವರೆಗೆ ಬೆಳೆಯುವಂತೆ ನೋಡಿಕೊಳ್ಬೇಕು. ಕಾಂಡದ ಮಧ್ಯದಿಂದ ಬರುವ ಅಡ್ಡರೆಂಬೆಗಳನ್ನು ಆಗಾಗಿ ತೆಗೆದುಹಾಕೋದ್ರಿಂದ ಕಾಂಡವು ನೇರವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. 2ನೇ ಮತ್ತು 3ನೇ ವರ್ಷದಲ್ಲಿ ಸಹ ಹಿಂದಿನ ವರ್ಷ ನೆಟ್ಟ ಹಳೆಯ ಉರುಗೋಲನ್ನು ತೆಗೆದುಹಾಕಿ ಇನ್ನೂ ಉದ್ದವಾದ ಉರುಗೋಲನ್ನು ನೆಟ್ಟು ಕಟ್ಟಬೇಕು. ನಾಟಿ ಮಾಡಿದ 1ನೇ ವರ್ಷ ಬಿಡುವ ಹೂಗಳನ್ನು ತೆಗೆದು ಹಾಕ್ತಿರಬೇಕು. 1ನೇ ಫಸಲನ್ನು ನೆಟ್ಟ 2 ಅಥವಾ 3 ವರ್ಷಗಳ ನಂತರ ಗಿಡದ ಬೆಳವಣಿಗೆಯನ್ನು ನೋಡಿಕೊಂಡು ಕೊಯ್ಯೋದು ಸೂಕ್ತ. ಈ ಸಣಕಲು ರೆಂಬೆಗಳನ್ನು ಸವರಿ ಬಲಿಷ್ಠವಾದ 4-5 ರೆಂಬೆಗಳನ್ನು ಉಳಿಸ್ಕೊಂಡು ಗಿಡವು ಕೊಡೆಯಾಕಾರದಲ್ಲಿ ಹರಡಿಕೊಳ್ಳುವಂತೆ ನೋಡಿಕೊಳ್ಬೇಕಾಗತ್ತೆ. 4 ವರ್ಷದ ನಂತರ ನೇರವಾಗಿ ಬೆಳೆಯುವ ಮುಖ್ಯ ರೆಂಬೆಯನ್ನು ಸುಮಾರು 3-4 ಮೀಟರ್ ಎತ್ತರದಲ್ಲಿ ಕತ್ತರಿಸಿ ಗಿಡದ ಎತ್ತರವನ್ನು ನಿಯಂತ್ರಿಸಬೇಕು. ಈ ನಾಟಿ ಮಾಡಿದಂತಹ ಗಿಡಗಳಿಗೆ ಪ್ರತಿ ವರ್ಷ ಗೊಬ್ಬರ ಕೊಡಬೇಕಾಗತ್ತೆ. ಪ್ರತಿ ಬೆಳೆದ ಮರಕ್ಕೆ, ಅಂದರೆ 5 ವರ್ಷ ಬೆಳೆದ ಮರಕ್ಕೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಈ ರಸಗೊಬ್ಬರಗಳನ್ನು ನೀಡಬೇಕು. ಜೊತೆಗೆ ಸಾವಯವ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಪ್ರಾರಂಭದ ವರ್ಷ 2 ಕಿಲೋ ಕೋಳಿ ಗೊಬ್ಬರ ಅಥವಾ 1 ಕಿಲೋ ಕಹಿಬೇವಿನ ಅಥವಾ ಹರಳಿಂಡಿ ಕೊಡಬೇಕು. ಪ್ರತಿ ವರ್ಷ ಇದರ ಪ್ರಮಾಣ ಜಾಸ್ತಿ ಮಾಡಿ 5ನೇ ವರ್ಷದ ನಂತರ ಪ್ರತಿ ಗಿಡಕ್ಕೆ ಕೋಳಿ ಗೊಬ್ಬರ ಅಥವಾ ಕಹಿಬೇವಿನ ಹರಳಿಂಡಿಯನ್ನು ಕೊಡಬೇಕು. ಈ ಗೊಬ್ಬರವನ್ನು ಹೇಗೆ ಕೊಡಬೇಕು? ಗಿಡದ ಸುತ್ತಲೂ ವೃತ್ತಾಕಾರದಲ್ಲಿ ಕಣಿ ತೋಡಿ ಅದರಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೆರೆಸಿ ಮಣ್ಣು ಮುಚ್ಚಬೇಕು. ನಂತರ ಮಣ್ಣಿನ ಮೇಲೆ ಸೊಪ್ಪನ್ನು ಅಥವಾ ತರಗೆಲೆಯನ್ನು ಹರಡಬೇಕು. ಆ ಗಿಡದ ವಯಸ್ಸನ್ನ ಆಧರಿಸಿ ಗಿಡದ ಸುತ್ತಲೂ ತೋಡಬೇಕಾದ ಕಣಿಯ ದೂರವನ್ನ ನಿರ್ಧರಿಸಬೇಕು. ಮೊದಲ ವರ್ಷ ಗಿಡದ ಕಾಂಡದಿಂದ 0.75 meter ದೂರದ ತ್ರಿಜ್ಯದಿಂದಲೂ, ಎರಡನೇ ಮತ್ತು ಮೂರನೇ ವರ್ಷ ಹಾಗೂ ನಂತರದಲ್ಲಿ ಕ್ರಮವಾಗಿ 1 meter ಮತ್ತು 1.5 meter ತ್ರಿಜ್ಯದ ಸುತ್ತಳತೆಯಲ್ಲಿ ಕಣಿ ತೋಡಿ ಗೊಬ್ಬರವನ್ನ ಕೊಡಬೇಕು. ಈ ಗೊಬ್ಬರವನ್ನ ಸತತವಾಗಿ ಮಳೆ ಬೀಳುವ ಅಥವಾ ಮಣ್ಣಿನಲ್ಲಿ ತೇವಾಂಶ ಕಡಿಮೆಯಾಗಿರುವಾಗ ಕೊಡಬಾರದು. ಸಾಮಾನ್ಯವಾಗಿ ಆಗಸ್ಟ್ ತಿಂಗಳ ಎರಡನೇ ವಾರದಲ್ಲಿ ಗೊಬ್ಬರವನ್ನು ಕೊಡಬೇಕು. ಇನ್ನು ಈ ಬೆಳೆಗೆ ಹಲವಾರು ರೋಗಗಳು ಬರುತ್ತೆ. ಗೋಡಂಬಿಯ ಮೇಲೆ ಟೀ ಸೊಳ್ಳೆ ಕಾಟವು ಸೆಪ್ಟೆಂಬರ್ನಿಂದ ಏಪ್ರಿಲ್ವರೆಗೆ ಹೊಸ ಚಿಗುರು, ಹೂ ಬಿಡುವ ಸಮಯ ಮತ್ತು ಕಾಯಿ ಕಚ್ಚುವ ಹಂತದಲ್ಲಿ ಕಂಡುಬರುತ್ತೆ. ಇದರಿಂದ 20-80% ಬೆಳೆ ನಷ್ಟವಾಗುತ್ತೆ. ಇದು ಎಳೆಯ ಚಿಗುರುಗಳು, ಹೂ ಗೊಂಚಲುಗಳನ್ನು, ಬೆಳೆಯುತ್ತಿರುವ ಬೀಜಗಳು, ಹಣ್ಣುಗಳಿಂದ ರಸವನ್ನು ಹೀರುತ್ತೆ. ಈ ಟೀ ಸೊಳ್ಳೆ ತಡೆಗಟ್ಟಲು ಹೊಸ ಚಿಗುರು ಬರುವ ಸಮಯದಲ್ಲಿ, ಅಂದರೆ ಅಕ್ಟೋಬರ್ ತಿಂಗಳಲ್ಲಿ, ಗಿಡಗಳಿಗೆ 1 gram ಅಸಿಫೇಟ್ 75 SP, ಅನಂತರ ಹೂ ಬಿಡುವ ಸಮಯದಲ್ಲಿ 2.5 milli ಪ್ರೊಫೆನೋಪಾಸ್ 50 EC ಮತ್ತು ಕಾಯಿ ಕಟ್ಟುವಾಗ 1 milli ಲ್ಯಾಂಡಸಯಾಲೋತ್ರಿನ್ 2.5 EC ಅಥವಾ 2 gram ಥಿಯೋಮಿಥಾಕ್ಷಾಮ್ 25 SG ಅಥವಾ 1.7 milli ಡೈಮಿಥೋಯೆಟ್ 30 EC ಪ್ರತಿ ಲೀಟರ್ ನೀರಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಬೇಕು. ಪವರ್ ಸ್ಪ್ರೇಯರಲ್ಲಿ ಸಿಂಪಡಣೆ ಮಾಡೋದಾದರೆ ಕೀಟನಾಶಕದ ಪ್ರಮಾಣವನ್ನು 2 times ಬೆರೆಸ್ಕೊಳ್ಬೇಕು. ಪ್ರತಿ ಸಿಂಪಡಣೆಗೆ ಕೀಟನಾಶಕ ಬದಲಾಯಿಸ್ಕೊಳ್ಳೋದು ಒಳ್ಳೆಯದು. ಹಳೆಯ ತೋಟಗಳಲ್ಲಿ ಬೇರು ಕೊರೆಯುವ ಕೀಟಬಾಧೆ ಕಂಡುಬರುತ್ತೆ. ಇದರಿಂದ ಎಲೆಗಳು ಹಳದಿಯಾಗುತ್ತೆ ಹಾಗೂ ಕಾಂಡದಿಂದ ಮರದ ಹುಡಿ ಉದುರುತ್ತೆ, ಅಂಟು ದ್ರವ ಸುರುತ್ತೆ. ಈ ಕೀಟಪೀಡಿತ ಕಾಂಡದ ಬೊಡ್ಡೆಯನ್ನು ಗಮನಿಸಿದಾಗ ಅಲ್ಲಿ ರಂಧ್ರಗಳಿರೋದು ಕಂಡುಬರುತ್ತೆ. ರೈತರು ತೋಟದಲ್ಲಿ ಓಡಾಡುವಾಗ ಗಿಡದ ಬೊಡ್ಡೆಯ ಬುಡದಲ್ಲಿ ಹೊಟ್ಟು ರೂಪದ ಕಾಂಡದ ಪುಡಿಯ ಹುಳುವಿನ ಹೆಕ್ಕೆಯ ಜೊತೆಗೂಡಿ ಬಂದಿರುವುದನ್ನು ಕಂಡರೆ ಆ ಗಿಡದ ಬೊಡ್ಡೆಯನ್ನು ಕಾಂಡ ಕೊರೆಯುವ ಹುಳು ಎಂದು ತಿಳಿಯಬೇಕು. ಈ ತೊಂದರೆಗೀಡಾದ ಭಾಗದಿಂದ ಸ್ಕ್ರೂ ಡ್ರೈವರ್ ಅಥವಾ ತಂತಿಗಳಿಂದ ಚುಚ್ಚಿ ಹುಳುಗಳನ್ನು ತೆಗೆದು ಸ್ವಚ್ಛಗೊಳಿಸಿ 5-10 milli ಕ್ವಿನಾಲ್ಫಾಸ್ 25 EC 5-10 milli ಔಷಧಿಯನ್ನು ನೇರವಾಗಿ ರಂಧ್ರದಲ್ಲಿ ಪಿಚಕಾರಿ ಅಥವಾ ಸಿರಿಂಜ್ ಮೂಲಕ ಹಾಕಿ ಆ ರಂಧ್ರದ ಬಾಯಿಯನ್ನು ಹಸಿ ಜೇಡಿ ಮಣ್ಣಿನಿಂದ ಭದ್ರವಾಗಿ ಮುಚ್ಚಬೇಕು. ಅಲ್ಲದೆ ಮರದ ಬೊಡ್ಡೆಯನ್ನು ನೆಲದಿಂದ 3-4 feet ಪೇಸ್ಟ್ ಬಳಿಯುವ ಮೂಲಕ ಕಾಂಡ ಕೊರೆಯುವ ದುಂಬಿಯ ಮತ್ತೆ ಹಾನಿ ಮಾಡದಂತೆ ತಡೆಯಬಹುದು. ಇನ್ನು ತೊಗಟೆ ತಿನ್ನುವ ಹುಳುವಿನಿಂದ ಕಾಂಡಗಳನ್ನು ರಕ್ಷಿಸಲು ಬಾಧೆಗೊಳಗಾದ ಕಾಂಡಗಳನ್ನು ಮೊದಲು ಸ್ವಚ್ಛಗೊಳಿಸಿ ನಂತರ ಕ್ಲೋರೋಫೈರಿಫಾಸ್ ಇದನ್ನು 1 liter ನೀರಿನಲ್ಲಿ ಬೆರೆಸಿ ಕಾಂಡವು ತೊಯ್ಯುವಂತೆ ಸಿಂಪಡಣೆಯನ್ನು ಮಾಡಬೇಕು. ಇದಲ್ಲದೆ ಸಸಿ ಸಾಯುವ ರೋಗ, ಚಿಬ್ಬು ರೋಗ, ಹೂ ಗೊಂಚಲ ಸುಡುವ ರೋಗ, ಬೂದಿ ರೋಗ ಇವೆಲ್ಲ ರೋಗಗಳು ಈ ಗೋಡಂಬಿ ಬೆಳೆಗೆ ಬರುತ್ತೆ. ಇನ್ನು ಹಣ್ಣುಗಳನ್ನು ಕೋಲಿನಿಂದ ಉದುರಿಸದೆ ತಾನಾಗಿಯೇ ಉದುರಿ ಬಿದ್ದ ಹಣ್ಣುಗಳನ್ನು ಸಂಗ್ರಹಿಸಿ ಬೀಜಗಳನ್ನು ಬೇರ್ಪಡಿಸಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಗೋಣಿ ಚೀಲಗಳಲ್ಲಿ ಸಂಗ್ರಹಿಸಿ ತೇವರಹಿತ ಜಾಗದಲ್ಲಿ ಇದನ್ನು ಶೇಖರಿಸಿಡಬೇಕು. ಈ ಗೋಡಂಬಿ ಬೆಳೆಗಳ ತೋಟವನ್ನು ಬೆಳೆಸಲು ಪ್ರತಿ ಹೆಕ್ಟೇರಿಗೆ 50,000 rupees ಖರ್ಚಾಗಬಹುದು. 8-10 years ನಂತರ ಪ್ರತಿ ಮರವು ಸುಮಾರು 8 kg ಇಳುವರಿ ಕೊಡಬಲ್ಲದು. ಅಂದರೆ ಪ್ರತಿ ಹೆಕ್ಟೇರಿಗೆ 1.25-1.5 tons ಇಳುವರಿ ಸಿಗುತ್ತದೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಆರೋಗ್ಯ ಮಾಹಿತಿ. ಲೋಳೆ ಸರ್ವು ಒಂದು ಬಹುವಾರ್ಷಿಕ ಬೆಳೆಯಾಗಿದ್ದು ಇದನ್ನು ಭಾರತದ ಎಲ್ಲ ಕಡೆ ಬೆಳೆಯಲಾಗ್ತಾ ಇದೆ. ಇದನ್ನು ಪ್ರಥಮ ಚಿಕಿತ್ಸೆ ಅಥವಾ ಔಷಧಿ ಗಿಡವೆಂದು ಕೂಡ ಕರೆಯಲಾಗ್ತದೆ. ತಾಯಿ ಹಾಲು ಕುಡಿಯುವುದನ್ನು ಬಿಡಿಸುವುದಕ್ಕೆ ಬಳಸುವಂತಹ ಕಹಿ ವಸ್ತುವಿನ ಮೂಲವೇ ಈ ಲೋಳೆ ಸರ. ಸ್ತ್ರೀಯರಲ್ಲಿ ಕಂಡುಬರುವ ಮುಟ್ಟಿನ ತೊಂದರೆಗಳಿಗೆ ಇದು ಉತ್ತಮವಾದಂತಹ ಔಷಧಿಯಾಗಿರುವುದರಿಂದ ಸಂಸ್ಕೃತದಲ್ಲಿ ಇದನ್ನು ಕುಮಾರಿ ಎಂದು ಕರೆಯಲಾಗ್ತದೆ. ಲೋಳೆ ಸರದ ಎಲೆಗಳನ್ನು ಬುಡಕ್ಕೆ ಕತ್ತರಿಸಿ ನಂತರ ಸುರಿಯುವ ಹಳದಿ ಬಣ್ಣದ ಕಹಿ ರಸವನ್ನು ಹೋಗಲುಬಿಟ್ಟು ನಂತರ ಬರುವ ತಿಳಿ ಬಿಳಿ ಬಣ್ಣದ ಲೋಳೆಯಂತಹ ವಸ್ತುವನ್ನು ಔಷಧಿಯಾಗಿ ಬಳಸಬೇಕು. ಮನೆಯ ಹಿತ್ತಲಲ್ಲಿ ಇದನ್ನು ಬೆಳೆಯುವುದರಿಂದ ಬೇಕಾದಾಗ ಕಿತ್ತು ಉಪಯೋಗಿಸಿಕೊಳ್ಳಬಹುದು. ನೀರು ನಿಂತ ಜಾಗದಲ್ಲಿ ಇದು ಚೆನ್ನಾಗಿ ಬೆಳೆಯುವುದಿಲ್ಲ. ಅಲೋವೆರಾ ಎನ್ನುವಂತಹದ್ದು ಲಿಲಿಯೇಸಿಯ ಜಾತಿಗೆ ಸೇರಿರುವಂತಹ ಗಿಡ. ಈ ಗಿಡವು ಒರಟಾಗಿ ಕಾಣುವ ನಿಜವಾದ ಕಾಂಡವಲ್ಲದ ಸಸ್ಯ. ಗಿಡವು ಭೂಮಿಯಿಂದಲೇ ಮೂಡಿ ಬಂದ ಹಾಗೆ ಎಲೆಗಳು ಗುಂಪು ಗುಂಪಾಗಿ ಹೊರಬರುತ್ತವೆ. ಎಲೆಗಳು ದಪ್ಪಗಾಗಿದ್ದು ಅಂಚಿನಲ್ಲಿ ಮುಳ್ಳುಗಳಿರುತ್ತವೆ. ಹೂಗಳು ಹಳದಿ ಕಿತ್ತಲೆ ಬಣ್ಣವನ್ನು ಹೊಂದಿರುತ್ತವೆ. ಬೀಜಗಳಿಂದಲೂ ಕೂಡ ಸಸ್ಯಗಳನ್ನು ಪಡೆಯಬಹುದು. ಕಾಂಡವು ಚಿಕ್ಕದಾಗಿದ್ದು 1-2 feet ಎತ್ತರ ಬೆಳೆಯುತ್ತದೆ. ಭೂಮಿಯ ಒಳಗಿಂದಲೇ ಹೊಂದಿರುವಂತಹ ಹಸಿರು ಬಣ್ಣದ ಎಲೆಗಳು ದಪ್ಪ ಹೆಡೆಗಳಂತಿದ್ದು ರಸಭರಿತವಾಗಿರುತ್ತವೆ. ಎಲೆಗಳ ಎರಡು ಅಂಚಿನಲ್ಲಿ ಅಭಿಮುಖವಾಗಿ ಮುಳ್ಳುಗಳು ಹುಟ್ಟಿಕೊಳ್ಳುತ್ತವೆ. ಪ್ರತಿ ಗಿಡದಲ್ಲಿ 8-10 ಎಲೆಗಳಿರಬಹುದು. ಹಳದಿ ಹೂವುಗಳು ಗೊಂಚಲು ಗೊಂಚಲಾಗಿ ಬರ್ತವೆ. ಇದು ಸಾಮಾನ್ಯವಾಗಿ ಎಲ್ಲ ವಿಧದ ಮಣ್ಣುಗಳಲ್ಲೂ ಕೂಡ ಬೆಳೆಯಬಲ್ಲದು. ಮರಳು ಮಣ್ಣು ಮತ್ತು ಬಯಲು ಪ್ರದೇಶದ ಗೋಡು ಮಣ್ಣು ಇದಕ್ಕೆ ಹೆಚ್ಚು ಸೂಕ್ತವಾದಂತಹದ್ದು. ಎಲ್ಲ ರೀತಿಯ ವಾತಾವರಣದಲ್ಲಿ ಹೊಂದಿಕೊಳ್ಳುವುದರಿಂದ ಎಲ್ಲ ಭಾಗಗಳಲ್ಲೂ ಇದನ್ನು ಬೆಳೆಯಬಹುದು. ಹೆಚ್ಚಾಗಿ ತೇವಾಂಶ ಭರಿತ ಬಿಸಿ ಅಥವಾ ಒಣ ವಾತಾವರಣದಲ್ಲಿ